ವ್ಯವಸಾಯದ ಏನು ಅಭಿವೃದ್ಧಿ ಏನಿದೆ ಅದನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೀವು ಅಲ್ಲಿಂದ ಇಲ್ಲಿವರೆಗೆ ಬಂದು ಸೂಕ್ತವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ಇನ್ನೂ ಏನಾದರೂ ಹೇಳೋದಿದ್ದರೆ ಹೇಳಿಬಿಟ್ರೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ಬೋದು. ನನ್ನ ಒಂದು ಮೊಬೈಲ್ ನಂಬರ್ 9845639892 ಈ ಒಂದು ತಳಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತರು ನನಗೆ ನೇರವಾಗಿ ಸಂಪರ್ಕವನ್ನು ಮಾಡಿ ಈ ಒಂದು ತಳಿಯ ಲಾಭವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಭತ್ತದ ಕೃಷಿ ಕುರಿತು ತಳಿ ವಿಜ್ಞಾನಿಗಳಾದ ಡಾಕ್ಟರ್ ಮಹಾಂತ ಶಿವಯೋಗಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿಯನ್ನು. ನಮಸ್ಕಾರ ರೈತ ಬಂಧವ್ರೆ, ಇವಾಗ ನಾನು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಂಧವ್ರೆ, ನಮಗೆ ಈ ಮುಂಗಾರು ಹಂಗಾಮ ಪ್ರಾರಂಭವಾಗಿದೆ. ಬಟ್ ಈ ಮುಂಗಾರು ಹಂಗಾಮಿನಲ್ಲಿ ಇಲ್ಲಿವರೆಗೂ ನಮಗೆ ಬೇಕಾದಂತ ಮಳೆ ಇನ್ನುವರೆಗೂ ಆಗಿಲ್ಲ. ಸೊ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಆಗಿದೆ. ಸೊ ಇನ್ನೂ ನಮಗೆ ಮುಂಗಾರು ಬೆಳೆಗಳು ಬಿತ್ತಲಿಕ್ಕೆ ಅನುಕೂಲ ಆಗುವಂತ ಮಳೆ ಆಗಿಲ್ಲ. ಹಾಗೆ ನಮಗೆ ಮುಂದಿನ ಒಂದು ವಾರದಲ್ಲಿಯೂ ಸಹ ಅಲ್ಲಲ್ಲಿ ಜಸ್ಟ್ ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆ ಮಾತ್ರ ಆಗುವ ಒಂದು ಸಾಧ್ಯತೆ ಇದೆ ಅಂತ. ಯಾವುದೇ ದೊಡ್ಡ ಮಳೆ ಆಗುವ ಒಂದು ಸಾಧ್ಯತೆಗಳು ತೀರಾ ಕಡಿಮೆ ಇದಾವೆ. ಆದ್ದರಿಂದ ರೈತ ಬಾಂಧವರು ಈ ಮುನ್ಸೂಚನೆಯನ್ನು ಮುಂದಿಟ್ಟುಕೊಂಡು ತಾವು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು. ಈಗೇನಪ್ಪ ಅಂದ್ರೆ ಮುಂಗಾರು ಬೆಳೆಗಳಾದ ಹತ್ತಿ, ಗೋವಿನ ಜೋಳ, ತೊಗರಿ, ಸಜ್ಜೆ ಇವೆಲ್ಲ ಬೆಳೆಗಳನ್ನ ತಾವು ಎಲ್ಲೆಲ್ಲಿ ಮಳೆ ಆಗಿದೆ ಅಥವಾ ನೀರಿನ ಮೂಲಗಳು ಲಭ್ಯವಿದಾವೆ ತಾವು ಬಿತ್ತನೆಯನ್ನ ಮಾಡಬಹುದು. ಆಮೇಲೆ ಈಗ ಒಣ ಬೇಸಾಯದಲ್ಲಿ ಏನು ರೈತ ಬಾಂಧವರಿದ್ದಾರೆ ಅವರು ಈ ಮುಂದಿನ ಒಂದು ದಿವಸದಲ್ಲಿ ಯಾವಾಗ್ಲಾದ್ರೂ ಮಳೆ ಬಂದ್ರೆ ಆ ಮಳೆ ನೀರನ್ನ ತಡೆದಿಟ್ಟುಕೊಳ್ಳುವಂತ ಒಂದು ಸುರಕ್ಷಿತವಾದ ಚೌಕುಮಡಿಗಳನ್ನ ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಸೊ ಈ ತರ ಮಾಡುವುದರಿಂದ ಏನಾಗುತ್ತೆ, ಬಿದ್ದ ನೀರನ್ನ ತಮ್ಮ ಹೊಲಗಳಲ್ಲಿ ಇಂಗುವ ಹಾಗೆ ಸಹಾಯವಾಗ್ತೈತೆ. ಆಮೇಲೆ ಈಗ ಹತ್ತಿ ಬಿತ್ತನೆಗೆ ಆಲ್ರೆಡಿ ತಾವು ಸ್ವಲ್ಪ ಜನ ಬಿತ್ತಿದ್ದೀರಾ, ಸ್ವಲ್ಪ ಜನ ವೇಟ್ ಮಾಡ್ತಾ ಇದ್ದೀರಾ. ತಾವೇನಾದ್ರೆ ಈ ಹತ್ತಿ ಬಿತ್ತನೆಗೆ ಯಾವ್ಯಾವ ಒಂದು ತಳಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ACH ಅಂತಿದೆ, 1155, ACH 155 ಅಂತಿದೆ, RCH 864, ರಾಶಿ ಮಗ್ನ ರಾಶಿ, ಆಮೇಲೆ ACH 199 KCH ಇದೆ, ಆಮೇಲೆ ಲಕ್ಷ್ಮಿ ಗೋಲ್ಡ್. ಸೊ ಈ ತರ ಒಂದೆಲ್ಲ ತಳಿಗಳು ತಮಗೆ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರ್ತವೆ. ಸೊ ಈ ತರ ಒಂದು ತಳಿಗಳನ್ನ ತಾವು ಉಪಯೋಗ ಮಾಡ್ಕೋಬಹುದು. ಆಮೇಲೆ ಇನ್ನೂ ಬೇರೆ ತಳಿಗಳನ್ನ ತಾವು ಹೋಗುವುದಾದರೆ ಹತ್ತಿರದ ಒಂದು ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕಿಸಿ ತಾವು ಬೇರೆ ಬೇರೆ ತಳಿಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಇದಕ್ಕೆ ಯಾವ ತರ ಒಂದು ಗೊಬ್ಬರ ಹಾಕ್ಬೇಕಪ್ಪ ಅಂತಂದ್ರೆ ನಾವು 40-20-20 KG ಏನೋ ಪ್ರತಿ ಎಕರೆಗೆ, ಅಂದ್ರೆ ಸಾರಜನಕ 40-20 KG, ರಂಜಕ ಮತ್ತು 20 KG ಪೊಟ್ಯಾಶ್ ಪ್ರತಿ ಎಕರೆಗೆ ನಾವು ಹಾಕ್ಬೇಕಾಗತ್ತೆ. ಆಮೇಲೆ ಈಗ ಎಲ್ಲಾದ್ರೂ ತಮ್ಮ ಹೊಲದಲ್ಲಿ ಜಾಸ್ತಿ ಕಸ ಬರ್ತೈತಪ್ಪ ಅಂತ ತಮಗೇನಾದ್ರೂ ಅನ್ಸಿದ್ರೆ ಈ ಬಿತ್ತುವ ಸಮಯದಲ್ಲಿ ಅಥವಾ ಬೀಜ ಊರು ಒಂದು ದಿವಸ ಅಥವಾ ಮರು ದಿವಸ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 2 ಲೀಟರ್ ಪೆಂಡಿ ಮಿತ್ಲಿನ್ 30 EC ರೂಪದಲ್ಲಿ ಸಿಗುವುದು, ಆಮೇಲೆ 38.7 CS ರೂಪದಲ್ಲಿ ಏನಾದ್ರೂ ಈ ಪೆಂಡಿ ಮಿತ್ಲಿನ್ ಸಿಗ್ತಿದ್ರೆ ಅದು 700 ಮಿಲಿಲೀಟರ್. ಸೊ ಈ 700 ಮಿಲಿಲೀಟರ್ ಪೆಂಡಿ ಮಿತ್ಲಿನ ತಾವು 300 ಲೀಟರ್ ನೀರಿನಲ್ಲಿ ಪ್ರತಿ ಎಕರೆಗೆ ತಾವು ಸಿಂಪರಣೆಯನ್ನ ಮಾಡ್ಬೋದು. ಹಾಗೇನೆ ಈಗ ಶೇಂಗಾ ಬಿತ್ತುವ ರೈತ ಬಂದವರು ಯಾವ ತಳಿಗಳನ್ನ ತಾವು ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಅಜಯ್ ಅಂತಿದೆ, ಆಮೇಲೆ ಕದ್ರಿ 9 ಅಂತಿದೆ, ಈ ತರ ಒಂದು ತಳಿಗಳನ್ನ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಬಿತ್ತುವುದಕ್ಕಿಂತ ಮುಂಚೆ ತಾವು ಪ್ರತಿ ಕಿಲೋಗ್ರಾಮ್ ಈ ಒಂದು ಶೇಂಗಾ ಬಿತ್ತನೆಗೆ 3 ಗ್ರಾಮ್ ಕ್ಯಾಪ್ಟನ್ 80 WP ಅಥವಾ ಟೈರಾಮ್ ಅಂತ ಸಿಗ್ತೈತೆ. ಸೊ ಇದರಲ್ಲಿಂದ ಮತ್ತು 4 ಗ್ರಾಮ್ ಟ್ರೈಕೋಡರ್ಮಾ. ಸೊ ಈ ಒಂದು ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ತಾವು ಉತ್ತಮವಾದ ಒಂದು ಬೆಳೆಯನ್ನ ತೆಗೆಯಬಹುದು. ಆಮೇಲೆ ಈಗ ತೊಗರಿ ಬಿತ್ತನೆಗೆ ಬಂದ್ರೆ ತೊಗರಿಯಲ್ಲಿ ನಾವು ಯಾವ ತಳಿ ಶಿಫಾರಸ್ ಮಾಡ್ತೇವಪ್ಪ ಅಂತಂದ್ರೆ TS3R ಅಂತಿದೆ, GRG811 ಅಂತಿದೆ. ಆಮೇಲೆ ಸ್ವಲ್ಪ ನೀರೇನಾದರೂ ತಮಗೆ ನೀರಿನ ಮೂಲಗಳು ಜಾಸ್ತಿ ನೀರು ದೊರೀತಾ ಇದ್ರೆ ಅಂದ್ರೆ ಇರಿಗೇಟೆಡ್ ಲ್ಯಾಂಡ್ ಇತ್ತಪ್ಪ ಅಂತಂದ್ರೆ BSMR736 ಅಂತಿದೆ. ಇದು ದೀರ್ಘಾವಧಿಯ ತಳಿ ಒಂದು. ಸೊ ಈ ಒಂದು ತಳಿಗಳನ್ನ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಈಗ ಬಿತ್ತುವುದಕ್ಕಿಂತ ಮುಂಚೆ ಸ್ವಲ್ಪ ಬೀಜೋಪಚಾರ ಮಾಡಿದ್ರೆ ತಮಗೇನಾಗುತ್ತೆ, ಬೀಜದಿಂದ ಬರುವ ರೋಗಗಳಲ್ಲಾಗ್ಲಿ ಅಥವಾ ಈ ಮಣ್ಣಿನಿಂದ ಬರುವ ರೋಗಗಳನ್ನ ತಾವು ತಡೆಗಟ್ಟಬಹುದು. ಇದು ಬೀಜೋಪಚಾರ ಯಾವ್ದು ಮಾಡ್ಬೇಕಪ್ಪ ಅಂತಂದ್ರೆ 5 ಗ್ರಾಮ್ ಟ್ರೈಕೋಡರ್ಮ ಅಂತ ಹೇಳ್ತೀವಿ, ಈ ಜೈವಿಕ ಪೀಡನಾಶಕ ಅನ್ನೋ ತಾವು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಬಹುದು. ಆಮೇಲೆ ಸೂರ್ಯಕಾಂತಿ. ಸೊ ಸೂರ್ಯಕಾಂತಿ ನಾವು ಯೂಶಲಿ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತಬಹುದು. ಅದಕ್ಕೆ ಜೂನ್ ಜುಲೈದಲ್ಲಿ ತಾವೇನಾದರೂ ಇವಾಗ್ಲೇನೆ ಬಿತ್ತುವ ಒಂದು ರೈತ ಬಾಂಧವರು ಏನ್ ಮಾಡೋಕಂದ್ರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ ಒಂದು ತಳಿಗಳನ್ನ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಇದು ಸಾಧ್ಯತೆ ಇರುತ್ತೆ ಹೆಸರು ಮತ್ತು ಉದ್ದಿಗೆ. ಅದಕ್ಕೆ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನ ತಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಅದೇ ರೀತಿ ಈಗ ಭತ್ತದ ಒಂದು ಸಸಿ ಮಡಿ ತಯಾರಿಸ್ತಾ ಇದಾರೆ, ಅದಕ್ಕೆ ತಳಿಗಳು ಏನಂತಂದ್ರೆ ಗಂಗಾವತಿ ಸೋನಾ ಮತ್ತು BPT5204 ಈ ಒಂದು ಸೂಕ್ತವಾದ ತಳಿಗಳು. ಈ ತಳಿಗಳನ್ನ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿ ಈಗ ಸಸಿ ಮಡಿಗೆ ತಾವು ಯಾವ ತರ ಒಂದು ಗೊಬ್ಬರ ಹಾಕ್ಬೇಕಪ್ಪ ಅಂತಂದ್ರೆ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಜೊತೆಗೆ 80 ಗ್ರಾಂ ಯೂರಿಯಾ ಮತ್ತು 280 ಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 75 ಗ್ರಾಂ ಯೂರಿಟ್ ಆಫ್ ಪೊಟ್ಯಾಶ್. ಇದು ಒಂದು ನಾ ಏನ್ ಹೇಳ್ತಾ ಇದೀನಿ ಸಸಿ ಮಡಿಗೆ. ಸೊ ಈ ಒಂದು ಸಸಿ ಮಡಿಗೆ ಇಷ್ಟನ್ನ ಗೊಬ್ಬರ ಹಾಕಿ ತಾವು ಬೆಳೆಸಬಹುದು. ಅದೇ ರೀತಿ ಈಗ ದನಕರುಗಳಿಗೆ ಏನಾಗುತ್ತೆ, ಮುಂಗಾರಿನ ಹಂಗಾಮ ಪ್ರಾರಂಭವಾಗಿ ಮತ್ತು ಮೋಡ ಕವಿದ ವಾತಾವರಣ ಇರೋದರಿಂದ ಜಾನುವಾರುಗಳಿಗೆ ಚುಚ್ಚುಮದ್ದುಗಳನ್ನ ಹಾಕ್ಸ್ಬೇಕಾಗತ್ತೆ. ಸೊ ಆಮೇಲೆ ಈ ಒಂದು ಗುಡುಗು ಮತ್ತು ಸಿಡಿಲಿನ ಮುಖಾಂತರ ಮಳೆ ಬರುವ ಒಂದು ಸಾಧ್ಯತೆಗಳು ಇರ್ತಾ ಇರ್ತವೆ. ಅದಕ್ಕಾಗಿ ವಿದ್ಯುತ್ ಕಂಬದ ಹತ್ತಿರ ಮತ್ತು ಮರದ ಕೆಳಗಡೆ ಈ ಒಂದು ಜಾನುವಾರುಗಳನ್ನ ತಾವು ಕಟ್ಟಬಾರದು. ಆಮೇಲೆ ಈ ಕರುಳು ಬೇನೆ ಮತ್ತು ಗಂಟಲು ಬೇನೆ ಬರುವ ಒಂದು ಸಾಧ್ಯತೆ ಇರುತ್ತೆ ದನಕರುಗಳ ಈ ಒಂದು ಮುಂಗಾರಿನ ಹಂಗಮಲ್ಲಿ. ಇದಕ್ಕಾಗಿ ನಾವ್ ಏನ್ ಮಾಡೋಕಪ್ಪ ಅಂತಂದ್ರೆ ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನ ಹಾಕ್ಸ್ಬೇಕು. ಈ ಒಂದು ಲಕ್ಷಣಗಳೇನ ಕಂಡು ಬಂತಂದ್ರೆ ತಳಿಯ ಒಂದು ಪಶು ವೈದ್ಯರ ಒಂದು ಸಲಹೆ ಮೇರೆಗೆ ಚುಚ್ಚುಮದ್ದುಗಳನ್ನ ಹಾಕ್ಸ್ಬೇಕು. ಹೀಗೆ ರೈತ ಬಂದವ್ರೆ ಮುಂದಿನ ಒಂದು ವಾರಗಳಲ್ಲಿ ನಮ್ಗೆ ಅಲ್ಲಲ್ಲಿ ತುಂತುರು ಮಳೆ ಅಷ್ಟೊಂದೇನು ಜಾಸ್ತಿ ಮಳೆ ಬರುವ ಒಂದು ಸಾಧ್ಯತೆಗಳ ನಮ್ಗೆ ಮುನ್ಸೂಚನೆಯಲ್ಲಿ ಕಾಣಿಸ್ತಾ ಇಲ್ಲ. ಆದ್ದರಿಂದ ರೈತ ಬಂಧವರು ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ತಾವು ಕೃಷಿ ಚಟುವಟಿಕೆಗಳಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬಹುದು. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು. ಇದುವರೆಗೆ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿಯನ್ನ ಕೇಳಿದ್ರಿ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ಪಾರ್ಥೇನಿಯಮನ್ನ ಸಾಮಾನ್ಯವಾಗಿ ಗಜ್ಜರಿ ಕಸ ಅಂತ ಕರೀತಾರೆ. ಇದು ಎತ್ತರ ಪೊದೆಯಾಗಿ ಬೆಳೆಯುವಂಥ ವಾರ್ಷಿಕ ಗಿಡ. ಇದು ಗಜ್ಜರಿ ಗಿಡವನ್ನು ಹೋಲುವುದರಿಂದ ಗಜ್ಜರಿ ಕಸ ಅಂತ ಸಾಮಾನ್ಯವಾಗಿ ಕರೀತಾರೆ. ಇದರ ಮೂಲ ಮೆಕ್ಸಿಕೋ, ಅಮೆರಿಕಾ, ಟ್ರಿನಿದಾದ್ ಮತ್ತು ಅರ್ಜೆಂಟೈನಾ. 1956 ಮೊದಲು ಪುಣೆಯಲ್ಲಿ ಪಾರ್ಥೇನಿಯಂ ಕಾಣಿಸಿಕೊಂಡಿತು. ಆನಂತರ ಬಲು ಬೇಗ ಭಾರತದ ಉದ್ದಗಲಕ್ಕೂ ಇದು ಹರಡಿತು. ರಸ್ತೆ ಬದಿಗಳಲ್ಲಿ, ರೈಲ್ವೆ ಹಳಿಗಳ ಪಕ್ಕದಲ್ಲಿ, ಖಾಲಿ ಜಾಗಗಳಲ್ಲಿ, ಬೀಳುಭೂಮಿಯಲ್ಲಿ, ಕೈಗಾರಿಕಾ ಪ್ರದೇಶಗಳ ತೆರೆದ ಮೋರಿಗಳ ಬದಿಯಲ್ಲಿ, ಕೃಷಿ ಭೂಮಿಯಲ್ಲಿ, ಹೀಗೆ ಎಲ್ಲೆಂದರಲ್ಲಿ ಇದು ಆಕ್ರಮಿಸಿಕೊಂಡಿದೆ. ಇದು ಮುಖ್ಯವಾಗಿ ಬೀಜಗಳಿಂದ ಹರಡುವಂಥ ಸಸ್ಯ. ಒಂದೇ ಗಿಡ ಸುಮಾರು 15,000-25,000 ಬೀಜಗಳನ್ನು ಉತ್ಪಾದಿಸಬಲ್ಲದು. ಇದರ ಬೀಜಗಳು ಬಹಳ ಹಗುರಾಗಿದ್ದು ಗಾಳಿ, ನೀರು ಮತ್ತು ಮನುಷ್ಯನ ಅನೇಕ ಚಟುವಟಿಕೆಗಳ ಮೂಲಕ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನೆಯಾಗುತ್ತವೆ. ಇದಲ್ಲದೆ ಕತ್ತರಿಸಿದ ಗಿಡದ ಭಾಗಗಳು ಕೂಡ ಸ್ವತಂತ್ರ ಗಿಡಗಳಾಗಿ ಬೆಳೆಯುವಂಥ ಶಕ್ತಿಯನ್ನು ಪಡೆದಿವೆ. ಅಲ್ಲದೆ ಕೀಟ ಹಾಗೂ ರೋಗ ಬಾಧೆಗಳು ಇದಕ್ಕೆ ಕಡಿಮೆ ಇರೋದರಿಂದ ಇದು ಬಹಳ ವೇಗವಾಗಿ ಹಬ್ಬುತ್ತಿದೆ. ಪಾರ್ಥೇನಿಯಂ ಕಳೆಯ ಹತೋಟಿಗಾಗಿ ಮಳೆಗಾಲದಲ್ಲಿ ಹೂ ಬಿಡುವ ಮೊದಲೇ ಇದನ್ನು ಬೇರು ಸಹಿತ ಕಿತ್ತು ಹಾಕಬೇಕು. ಇದು ಅಲರ್ಜಿಯನ್ನುಂಟು ಮಾಡೋದ್ರಿಂದ ಕೈಗಳಿಗೆ ಗ್ಲೌಸ್ ಅಥವಾ ಪಾಲಿಥಿನ್ ಚೀಲಗಳನ್ನು ಹಾಕಿಕೊಂಡು ಕೀಳೋದು ಒಳ್ಳೆಯದು. ಇದು ಇಡೀ ಸಮುದಾಯದ ಸಮಸ್ಯೆ ಆದ್ದರಿಂದ ಆ ಭಾಗದ ನಿವಾಸಿಗಳನ್ನು, ಕೆಲಸಗಾರರನ್ನು, ನಾಗರಿಕರನ್ನು ಪ್ರೇರೇಪಿಸಿ ಎಲ್ಲರೂ ಒಟ್ಟಾಗಿ ಪಾರ್ಥೇನಿಯಂ ನಾಶಪಡಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ರೈತರು ತಮ್ಮ ಹೊಲಗಳಲ್ಲಿ ವೇಗವಾಗಿ ಬೆಳೆಯುವಂಥ ಜೋಳ, ಡಯಂಚ ಮುಂತಾದ ಬೆಳೆಗಳನ್ನು ಬೆಳೆಯೋದ್ರಿಂದ ಪಾರ್ಥೇನಿಯಂನ ಬೆಳವಣಿಗೆಯನ್ನು ನಿಯಂತ್ರಿಸಬಹುದು. ಬೀಳು ಭೂಮಿಯಲ್ಲಿ ಗ್ಲೈಫೋಸೈಟ್ ಉಪಯೋಗಿಸೋದ್ರಿಂದ ಎಲ್ಲ ಬಗೆಯ ಗಿಡಗಳನ್ನು ನಿಯಂತ್ರಿಸಬಹುದು. ಆದರೆ ಹುಲ್ಲನ್ನು ಉಳಿಸಬೇಕಾದ್ರೆ ಮೆಟ್ರಿಬ್ಯುಜಿನ್ ಅಥವಾ 2,4-D ಬಳಸಬೇಕಾಗತ್ತೆ. ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಕಳೆನಾಶಕಗಳಿರೋದ್ರಿಂದ ವಿಜ್ಞಾನಿಗಳ ಸಲಹೆ ಮೇರೆಗೆ ಕಳೆನಾಶಕಗಳನ್ನು ಬಳಸಿ ಇದನ್ನು ಹತೋಟಿ ಮಾಡಬಹುದು. ಅಪಾಯಕಾರಿ ಕಳೆಗಳ ನಿಯಂತ್ರಣಕ್ಕಾಗಿ ಬೇಕೆಂದೇ ಸ್ವಾಭಾವಿಕ ವೈರ್ಗಳನ್ನು ಬಳಸೋದಕ್ಕೆ ಜೈವಿಕ ನಿಯಂತ್ರಣ ಅಂತ ಹೇಳ್ತಾರೆ. ಪಾರ್ಥೇನಿಯಂ ನಿಯಂತ್ರಣ ಮಾಡೋದಕ್ಕೆ ಕೀಟಗಳು, ಶಿಲೀಂಧ್ರಗಳು, ನೆಮೆಟೋಡ್ಗಳು, ಬಸವನ ಹುಳುಗಳು ಹಾಗೂ ಸ್ಪರ್ಧೆ ಒಡ್ಡುವಂಥ ಇತರ ಸಸ್ಯಗಳನ್ನು ಬಳಸಬಹುದು. ಮೆಕ್ಸಿಕನ್ ದುಂಬಿ ಕೆನೆ ಬಿಳುಪು ಅಥವಾ ತಿಳಿಗೆಂಪು ಬಣ್ಣ ಹೊಂದಿದ್ದು ಮೈ ಮೇಲೆ ಅಲ್ಲಲ್ಲಿ ಉದ್ದುದ್ದ ಕಂದು ಬಣ್ಣದ ಗೆರೆಗಳನ್ನು ಹೊಂದಿರ್ತವೆ. ಈ ಗೆರೆಗಳು ಸುಮಾರು 6 mm ಉದ್ದ ಇರ್ತವೆ. ಈ ಕೀಟಗಳ ತತ್ತಿಗಳು ತಿಳಿ ಹಳದಿ ಬಣ್ಣ ಹೊಂದಿದ್ದು ಎಲೆಗಳ ಹಿಂಭಾಗದಲ್ಲಿ ಕಂಡುಬರ್ತವೆ. ಇವು 4-7 ದಿನದಲ್ಲಿ ಮರಿಗಳಾಗ್ತವೆ. 22-32 ದಿನಗಳಲ್ಲಿ ಇವು ತಮ್ಮ ಜೀವನ ಚಕ್ರವನ್ನು ಪೂರ್ಣಗೊಳಿಸ್ತವೆ. ಈ ಕೀಟಗಳು ಮರಿಗಳಿದ್ದಾಗಿನಿಂದ ಪ್ರೌಢಾವಸ್ಥೆಗೆ ತಲುಪುವವರೆಗೆ ಪಾರ್ಥೇನಿಯಮನ್ನು ತಿನ್ನುತ್ತವೆ. ಅವಿರತವಾಗಿ ತಿನ್ನೋದರಿಂದ ನಿಧಾನವಾಗಿ ಸಸ್ಯವು ಸಾಯ್ತದೆ. ಎಳೆಗಿಡಗಳು ಈ ಕೀಟಗಳ ಹಾವಳಿಗೆ ಬಲು ಬೇಗ ತುತ್ತಾಗುತ್ತವೆ. ಇನ್ನು ಸ್ಪರ್ಧೆಯನ್ನೊಡ್ಡುವಂಥ ಸಸ್ಯಗಳಾದ ಕ್ಯಾಸಿಯಾ ಟೋರಾ, ಕ್ಯಾಸಿಯಾ ಸೆರಿಸಿ, ಟೆಫ್ರೋಸಿಯಾ, ಅಕೈರಾಂಥಸ್ ಮುಂತಾದವನ್ನು ಬೆಳೆಸಿ ಪಾರ್ಥೇನಿಯಮನ್ನು ನಿಯಂತ್ರಿಸಬಹುದು. ಇವುಗಳಲ್ಲಿ ಕ್ಯಾಸಿಯಾ ಟೋರಾ ಮತ್ತು ಕ್ಯಾಸಿಯಾ ಸೆರಿಸಿ ಬಹಳ ಪ್ರಚಲಿತವಾಗಿವೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇವುಗಳ ಬೀಜಗಳನ್ನು ಸಂಗ್ರಹಿಸಿಟ್ಟು ಮಳೆಗಾಲಕ್ಕೆ ಮುಂಚೆ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಬೀಜಗಳನ್ನು ಹಾಕಬೇಕು. ಇನ್ನು ಕಾಂಪೋಸ್ಟ್ ಗೊಬ್ಬರ ತಯಾರಿಸಲು ಮತ್ತು ಎರೆಗೊಬ್ಬರ ತಯಾರಿಸೋದಕ್ಕೆ ಪಾರ್ಥೇನಿಯಮನ್ನು ಪರಿಣಾಮಕಾರಿಯಾಗಿ ಬಳಸಬಹುದು. ಕಾಂಪೋಸ್ಟ್ ಗುಂಡಿ ತೋಡುವ ವಿಧಾನದಲ್ಲಿಯೇ ಇದನ್ನು ತಯಾರಿಸಬೇಕು. ಗುಂಡಿಯಲ್ಲಿ ಪಾರ್ಥೇನಿಯಮನ್ನು ಪದರು ಪದರಾಗಿ ಹಾಕಬೇಕು. ಪ್ರತಿ ಪದರಿನಲ್ಲಿ 5 kg ಸಗಣಿ ರಾಡಿಯನ್ನು ಮತ್ತು 0.5 kg ಯೂರಿಯಾವನ್ನು ಹಾಕಬೇಕು. ಗುಂಡಿ ತುಂಬಿದ ನಂತರ ಅದನ್ನು ಮಣ್ಣು ಮತ್ತು ಸಗಣಿ ಮಿಶ್ರಣದಿಂದ ಮುಚ್ಚಬೇಕು. ಈ ರೀತಿ ಪಾರ್ಥೇನಿಯಂನಿಂದ ತಯಾರಾದಂಥ ಕಾಂಪೋಸ್ಟ್ನಲ್ಲಿ ಪೋಷಕಾಂಶಗಳು ಬರೀ ಸಗಣಿಯ ಕಾಂಪೋಸ್ಟ್ಗಿಂತಲೂ ಹೇರಳವಾಗಿರ್ತವೆ. ಪಾರ್ಥೇನಿಯಂ ಸಮಗ್ರ ನಿಯಂತ್ರಣಕ್ಕಾಗಿ 2 ಅಥವಾ ಅದಕ್ಕಿಂತ ಹೆಚ್ಚು ವಿಧಾನಗಳನ್ನು ಅನುಸರಿಸಿ ನಿಯಂತ್ರಣ ಮಾಡಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಜಾನುವಾರು ಸಾಕಾಣಿಕೆದಾರರೇ ಗಮನಿಸಿ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ 1-8 ವರ್ಷದೊಳಗಿರುವ ಎಮ್ಮೆ ಮತ್ತು ಆಕಳುಗಳಿಗೆ ಸರ್ಕಾರವು ವಿಮೆ ಯೋಜನೆಯನ್ನ ಜಾರಿಗೊಳಿಸಿದ್ದು, ಜಾನುವಾರುಗಳ ಮಾರುಕಟ್ಟೆ ಮೌಲ್ಯದ 2% ಪ್ರೀಮಿಯಂ ಅನ್ನು ಕಟ್ಟಬೇಕಾಗುವುದು. ಒಟ್ಟು ಪ್ರೀಮಿಯಂನಲ್ಲಿ ಬಿಪಿಎಲ್ ಫಲಾನುಭವಿಗಳಿಗೆ 70% ಮತ್ತು ಎಪಿಎಲ್ ಫಲಾನುಭವಿಗಳಿಗೆ 50% ಸರ್ಕಾರವು ಸಹಾಯಧನ ನೀಡಲಿದ್ದು, ಎಮ್ಮೆ ಮತ್ತು ಆಕಳು ಸಾಕಾಣಿಕೆದಾರರು ಜಾನುವಾರುಗಳಿಗೆ ಕಿವಿ ಓಲೆಯನ್ನ ಕಡ್ಡಾಯವಾಗಿ ಹಾಕಿಸಿ ತಮ್ಮ ಹತ್ತಿರದಲ್ಲಿರುವ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿಪಡಿಸಿದ ಪ್ರೀಮಿಯಂ ಅನ್ನು ಕಟ್ಟಿ ಅರ್ಜಿ ನಮೂನೆಯನ್ನು ತುಂಬಿ ದಿನಾಂಕ 10/7/2022 ಒಳಗಾಗಿ ನಿಮ್ಮ ಜಾನುವಾರುಗಳಿಗೆ ವಿಮೆ ಮಾಡಿಸಿ ರಕ್ಷಣೆಯನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿರಿ. ಇದು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಕೊಪ್ಪಳ ಇವರ ಪ್ರಕಟಣೆ. ರೈತ ಮಿತ್ರರೇ, ಇದೀಗ ಕೇಳೋಣ ಕೆಲವು ರೈತ ಗೀತೆಗಳನ್ನು ವಿವಿಧ ಕಲಾವಿದರ ದನಿಯಲ್ಲಿ. Thank you.